की यात्रा में ಆಪ್ಕಾ ಏಕ್ ಬಡಾ ಯೋಗದಾನ್ ಹೋಗಾ. ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಕರೆಗೆ ಒಟ್ಟಾಗಿ ರಾಷ್ಟ್ರವು ಪ್ರತಿಜ್ಞೆ ಮಾಡುತ್ತಿದೆ. ಎಣ್ಣೆ ಸೇವನೆ ಕಡಿಮೆ ಮಾಡಿ ಉತ್ತಮ ಆರೋಗ್ಯವನ್ನು ಅಳವಡಿಸಿಕೊಳ್ಳೋಣ. ಹೆಚ್ಚುವರಿ ಉಪ್ಪು ಮತ್ತು ಸಕ್ಕರೆಯಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳೋಣ. ಸರಿಯಾಗಿ ತಿನ್ನಿರಿ, ಆರೋಗ್ಯವಾಗಿರಿ, ಇದು ಸರಿಯಾದ ಜೀವನ ವಿಧಾನ. ಬನ್ನಿ, ಈಟ್ ರೈಟ್ ಇಂಡಿಯಾ ಚಳುವಳಿ ಮೂಲಕ ಆರೋಗ್ಯಕರ ಭಾರತಕ್ಕಾಗಿ ಈ ಧ್ಯೇಯದ ಭಾಗವಾಗಿರಿ. ಆರೋಗ್ಯಕ್ಕಾಗಿ, ಸಾರ್ವಜನಿಕ ಹಿತಾಸಕ್ತಿಗಾಗಿ FSSAI ನಿಂದ ಹೊರಡಿಸಲಾಗಿದೆ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಯೋಚನೆ ಮಾಡಿ, 2020 ಒಬೆಸಿಟಿ ದೇಶದ ಸವಾಲಾಗಬಹುದು. ಇದು ನಮ್ಮ ಆರೋಗ್ಯಕ್ಕೂ ಅಭಿವೃದ್ಧಿಗೂ ಧಕ್ಕೆ ಆಗಬಹುದು. ಆದ್ರೆ ನಾವೆಲ್ಲರೂ ಒಟ್ಟಿಗೆ ಈ ಸವಾಲನ್ನ ಎದುರಿಸಬಹುದು. ಅಗರ್ ಆಪ್ ಖಾನೆ ಕೆ ತೆಲ್ ಮೇ ಕಟೌತಿ ಕರ್ತೆ ಹೈ, ಅಪನೆ ಕೋ ಫಿಟ್ ರಖ್ತೆ ಹೈ, ತೋ ಯೇ ವಿಕಸಿತ ಭಾರತ್ ಕಿ ಯಾತ್ರಾ ಮೇ ಆಪ್ಕಾ ಏಕ್ ಬಡಾ ಯೋಗದಾನ್ ಹೋಗಾ. ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಕರೆಗೆ ಒಟ್ಟಾಗಿ ರಾಷ್ಟ್ರವು ಪ್ರತಿಜ್ಞೆ ಮಾಡುತ್ತಿದೆ. ಎಣ್ಣೆ ಸೇವನೆ ಕಡಿಮೆ ಮಾಡಿ ಉತ್ತಮ ಆರೋಗ್ಯವನ್ನು ಅಳವಡಿಸಿಕೊಳ್ಳೋಣ. ಹೆಚ್ಚುವರಿ ಉಪ್ಪು ಮತ್ತು ಸಕ್ಕರೆಯಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳೋಣ. ಸರಿಯಾಗಿ ತಿನ್ನಿರಿ, ಆರೋಗ್ಯವಾಗಿರಿ, ಇದು ಸರಿಯಾದ ಜೀವನ ವಿಧಾನ. ಬನ್ನಿ, ಈಟ್ ರೈಟ್ ಇಂಡಿಯಾ ಚಳುವಳಿ ಮೂಲಕ ಆರೋಗ್ಯಕರ ಭಾರತಕ್ಕಾಗಿ ಈ ಧ್ಯೇಯದ ಭಾಗವಾಗಿರಿ. ಆರೋಗ್ಯಕ್ಕಾಗಿ, ಸಾರ್ವಜನಿಕ ಹಿತಾಸಕ್ತಿಗಾಗಿ FSSAI ನಿಂದ ಹೊರಡಿಸಲಾಗಿದೆ. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಕಳೆದ ವಾರ ಬಹಳ ಖುಷಿ ಕೊಟ್ಟಂತಹ, ಸಮಾಧಾನ ಕೊಟ್ಟಂತಹ ವಾರ ಹೌದಲ್ಲ? ತಾವು ಮಳೆಯ ನಿರೀಕ್ಷೆ ಒಳಗಿದ್ರಿ. ಅನೇಕ ದಿನಗಳಿಂದ ನಮ್ಮಲ್ಲಿ ಮಳೆ ಇರಲಿಲ್ಲ ಅಥವಾ ಕಡಿಮೆ ಮಳೆ ಇತ್ತು. ಕೆಲವೊಂದು ಕಡೆಗಳಲ್ಲಿ ಮಳೆ ಕೊರತೆ ಬಹಳ ಆಗಿತ್ತು. ಭಾರತೀಯ ಹವಾಮಾನ ಇಲಾಖೆಯವರು ಕೂಡ ಮಳೆ ಕೊರತೆ ನಮ್ಮ ಭಾಗದೊಳಗ ಆಗಿದ್ದನ್ನ ದಾಖಲೆ ಸಹಿತ ನಮಗೆ ಕೊಟ್ಟಿದ್ರು. ಆದ್ರೆ ನಾವು ನಿರೀಕ್ಷೆ ಏನು ಮಾಡಿದ್ವಿ, ಮುಂದಿನ ವಾರ ಒಳ್ಳೆ ಮಳೆ ಆಗುವಂತಹ ಸೂಚನೆಗಳು ಅದಾವ ಅಂತ ಹೇಳಿ ಹೇಳಿದ್ವಿ. ಅದೇ ಪ್ರಕಾರ ವಾತಾವರಣದೊಳಗ ಅಂತಹ ವರ್ತನೆ ಕಂಡು ಬಂತು. ಉತ್ತಮವಾದಂತಹ ಮಳೆಯನ್ನ ಬಹುತೇಕ ಎಲ್ಲಾ ಪ್ರದೇಶಗಳಲ್ಲಿ ನಾವು ಕಳೆದ ವಾರ ನೋಡಿದ್ವಿ. ಹಿಂಗಾಗಿ ನಮಗೆಲ್ಲರಿಗೂ ಸಂತೋಷದ ಸಮಯ ಇದು ಅಂತ ಹೇಳಿ ಹೇಳಬಹುದು. ಮಳೆ ಆದ ನಂತರ ಹೊರಪು ಕೊಡಬೇಕು. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಹೊರಪು ಸಿಗುವಂತಹ ಎಲ್ಲ ಸಾಧ್ಯತೆಗಳು ಅದಾವ. ಅದಕ್ಕಾಗಿ ಏನು ತಮ್ಮ ಕೃಷಿ ಚಟುವಟಿಕೆಗಳಾದವ, ಆ ಚಟುವಟಿಕೆಗಳನ್ನ ಮುಂದುವರೆಸಿಕೊಂಡು ಹೋಗುವುದಕ್ಕೆ ಮತ್ತೆ ಒಳ್ಳೆಯ ಅವಕಾಶಗಳು ಸಿಗ್ತಾ ಇದ್ದಾವ ಅಂತೇಳಿ ಹೇಳಬಹುದು. ತಾವು ಕೂಡ ಈ ಸಂದರ್ಭದೊಳಗೆ ಬಹಳ ದಿನಗಳಿಂದ ಮಳೆಗಾಗಿ ಕಾಯ್ತಾ ಇದ್ದವರಿಗೆ ಒಳ್ಳೆ ನೀರಾಡುವಂತಹ ಮಳೆ ಆಗಿ ಖುಷಿಯನ್ನ ತಂದಿದೆ ಅಂತೇಳಿ ಹೇಳಬಹುದು. ಅನೇಕರು ತಾವು ಈ ಸಂದರ್ಭದೊಳಗೆ ಸಂದೇಶಗಳನ್ನ ಕೂಡ ಕಳಿಸಿದ್ರಿ. ಆಮೇಲೆ ಫೋನ್ ಮಾಡಿ ಕೂಡ ತಾವು ತಮ್ಮ ವಿಚಾರಗಳನ್ನ ತಿಳಿಸಿದ್ರಿ. ಆತ್ಮೀಯರೇ, ಇದೇ ಸಂತೋಷದ ಸಮಯದೊಳಗ ನಾಗರ ಪಂಚಮಿ ಕೂಡ ಬಂದದ. ತಮಗೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಗರ ಪಂಚಮಿ ನಾಡಿಗೆ ದೊಡ್ಡ ಹಬ್ಬ. ನಾಗರ ಪಂಚಮಿಯನ್ನ ನಾವು ಮಾಡುವಂತಹ ಸಂದರ್ಭದೊಳಗ ಪರಿಸರದ ಕಾಳಜಿಯನ್ನು ಕೂಡ ನಾವು ಮಾಡಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಈ ಹಬ್ಬದ ಮೂಲಕ ಕೊಡಲಾಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕು. ನಮ್ಮ ಪರಿಸರದೊಳಗಿರುವಂತಹ ಜೀವಿಗಳೇನದವ, ಅವುಗಳ ಬದುಕು ಒಂದಕ್ಕೊಂದು ಹೆಣೆದುಕೊಂಡದ. ಒಂದರ ಆಹಾರ ಇನ್ನೊಂದರ ಮೇಲೆ ಅವಲಂಬಿತ ಆಗಿರ್ತದ ಅನ್ನೋದನ್ನ ನಾವು ಗಮನಿಸಬೇಕು. ಈ ಪರಿಸರದೊಳಗೆ ಒಂದು ಫುಡ್ ಚೈನ್ ಅನ್ನುವಂಥದ್ದಿದೆ, ಆಹಾರದ ಸರಪಳಿ ಇದೆ. ಸಣ್ಣ ಪ್ರಾಣಿ ಮೇಲೆ ಅದಕ್ಕಿಂತ ದೊಡ್ಡ ಪ್ರಾಣಿ ಬದುಕ್ತದ, ಆ ಪ್ರಾಣಿಯ ಮೇಲೆ ಇನ್ನೊಂದು ದೊಡ್ಡ ಪ್ರಾಣಿ ಬದುಕ್ತದ. ಹಿಂಗ ಒಂದರ ಮೇಲೆ ಒಂದು ಅವಲಂಬಿತವಾಗಿ ಬದುಕುವಂತಹ ಒಂದು ವ್ಯವಸ್ಥೆ ಅದ. ಅನೇಕ ಜೀವಿಗಳು ಸಸ್ಯಾಹಾರಿಗಳದಾವ, ಸಸ್ಯಾಹಾರಿಗಳ ಮೇಲೆ ಮಾಂಸಾಹಾರಿಗಳು ಬದುಕ್ತಾ ಇದ್ದಾವೆ. ಹಿಂಗ ಈ ಒಂದು ಆಹಾರ ಸರಪಳಿ ಇರುವುದರಿಂದ ಈ ಜಗತ್ತಿನ ಏನು ಜೈವಿಕ ವ್ಯಾಪಾರಗಳದಾವಲ್ಲ, ಅವು ಬಹಳ ಸುಗಮವಾಗಿ ನಡೀತಾವ. ಆದ್ರ ವಿಶೇಷವಾಗಿ ಮನುಷ್ಯನ ಕೃತ್ರಿಮವಾದಂತಹ ಕ್ರಿಯೆಗಳಿಂದ ಏನಾಗ್ತದ ಅಂತಂದ್ರ ಈ ಸಮತೋಲನ ತಪ್ಪಿ ಹೋಗುವಂತಹದ್ದು ಆಗ್ತದ. ಅದನ್ನ ನಾವು ನೋಡ್ತಾ ಇದ್ದೀವಿ. ಈಗ ನಮ್ಮಲ್ಲಿ ಏನು ಭಾವನೆ ಆದಪ್ಪ ಅಂತಂದ್ರ ಇಂಥ ಕೀಟಗಳಿರಬಹುದು, ಹಾವಿನಂತಹ ಜೀವಿಗಳಿರಬಹುದು. ಇಂತಹ ಜೀವಿಗಳು ಕಂಡುಕೊಳ್ಳೆ ನಾವೇನ್ ಮಾಡ್ತೀವಿ, ಭಯಭೀತರಾಗ್ತೀವಿ, ಮತ್ತ ಅದನ್ನ ನಾವು ಕೊಲ್ಲುವುದಕ್ಕೆ ಪ್ರಯತ್ನ ಮಾಡ್ತೀವಿ. ಅನೇಕ ಕಡೆಗಳಲ್ಲಿ ಈ ಒಂದು ರೂಢಿ ಇನ್ನೂ ಅದ. ಆದ್ರ ಗಮನಿಸಬೇಕು ಆತ್ಮೀಯರೇ, ಹಾವುಗಳು ರೈತನ ಮಿತ್ರರು. ನಾವು ಕೂಡ ಸುರಕ್ಷತೆಯನ್ನ ಕಾಪಾಡಿಕೊಳ್ಬೇಕು, ಆದ್ರೆ ಕೊಲ್ಲುವಂತಹ ಒಂದು ಕೆಲಸವನ್ನ ಯಾವುದೇ ಕಾರಣಕ್ಕೂ ಮಾಡಬಾರದು. ಹಾವುಗಳು ಇರುವುದರಿಂದ ನಮಗ ಸಾಕಷ್ಟು ಪೀಡೆಗಳ ಸಮಸ್ಯೆ ನಾವು ಪರಿಹಾರ ಮಾಡಿಕೊಳ್ಬಹುದು. ಈಗಾಗಲೇ ಹೇಳದ್ದಲ್ಲ, ಒಂದಕ್ಕೊಂದು ಆಹಾರದ ಮೇಲೆ ಅವಲಂಬಿತ ಆಗಿರ್ತಾವ ಅಂತೇಳಿ. ಅಂತಹ ಒಂದು ಸಂದರ್ಭದೊಳಗ ನಮ್ಮ ಹೊಲದೊಳಗ ಏನು ಪೀಡೆಗಳು ಬರ್ತಾವ, ಅಂತಹ ಪೀಡೆಗಳನ್ನ ತಿಂದು ಬದುಕುವಂತಹ ಕೆಲಸವನ್ನ ಹಾವುಗಳು ಮಾಡ್ತಾ ಇರ್ತಾವ. ಅದಕ್ಕೆ ಸಾಕಷ್ಟು ಸಮಯ ತಾವು ನೋಡಿರಬಹುದು, ಹಾವುಗಳು ಕಪ್ಪೆಯನ್ನ ನುಂಗಿದಂತಹದ್ದು, ಆಮೇಲೆ ಬೇರೆ ಬೇರೆ ಕೀಟಗಳನ್ನ ನುಂಗಿದಿರುವಂತಹ ಉದಾಹರಣೆಗಳನ್ನ ತಾವು ನೋಡಿರಬಹುದು. ಅಂದ್ರೆ ಏನರ್ಥ ಅಂತಂದ್ರ, ಹಾವುಗಳು ಅವುಗಳ ಆಹಾರವನ್ನ ಹುಡುಕ್ತಾ ಹುಡುಕ್ತಾ ತಿರುಗಾಡ್ತಾ ಇರ್ತಾವ. ಪ್ರತಿಯೊಂದು ಪ್ರಾಣಿ ಕೂಡ ಅದೇ ರೀತಿ ಆಹಾರಕ್ಕಾಗಿ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಹುಡುಕಾಡ್ಕೊತ ತಿರುಗಾಡ್ತದೆ. ತನಗೆಲ್ಲಿ ಆಹಾರ ಸಿಗ್ತದೆ ಅಲ್ಲಿ ಅದನ್ನ ಸೇವಿಸ್ತದೆ. ಅಂತ ಒಂದು ಸಂದರ್ಭದೊಳಗೆ ಅದು ನಮ್ಮ ತೋಟಕ್ಕೆ ಬಂದಿರಬಹುದು, ಹೊಲಕ್ಕೆ ಬಂದಿರಬಹುದು, ಮನೆಗೂ ಬಂದಿರಬಹುದು. ಅದರ ಉದ್ದೇಶ ಏನು ಅಂತಂದ್ರ, ಆಹಾರವನ್ನು ಹುಡುಕೊಂಡು ಬರುವಂತದ್ದು. ಅದನ್ನ ನಾವು ತಪ್ಪು ತಿಳ್ಕೊಂಡು ಈ ವಿಷಜಂತು ನಮ್ಮಲ್ಲಿ ಬಂದಿದೆ ಅಂತೇಳಿ ನಾವು ಎಲ್ಲರೂ ಕೂಡಿ ಅದನ್ನು ಹೊಡೆಯುವುದನ್ನ ಮಾಡ್ತೀವಿ. ಆದ್ರ ತಮ್ಮಲ್ಲೆಲ್ಲರಲ್ಲಿಯೂ ಒಂದು ಕಳಕಳಿ ವಿನಂತಿ ಏನಂತಂದ್ರ, ಜಗತ್ತಿನೊಳಗೆ ಕೇವಲ 4 ಜಾತಿ ಹಾವುಗಳು ಮಾತ್ರ ವಿಷಪೂರಿತವಾದಂತಹದ್ದಾವ. ಅವನ್ನ ಬಿಟ್ರೆ ಉಳಿದ ಹಾವುಗಳು ವಿಷಪೂರಿತ ಅಲ್ಲ ಅನ್ನೋದನ್ನ ಗಮನಿಸಬೇಕು. ಅದಕ್ಕೆ ಈ ವಿಚಾರವನ್ನ ತಾವು ಗಮನದೊಳಗಿಟ್ಟುಕೊಂಡು ಎಚ್ಚರಿಕೆಯನ್ನ ವಹಿಸಬೇಕು. ಒಂದ್ ವೇಳೆ ಅಂತ ಹಾವನ್ನ ತಾವು ಕಂಡ್ರೆ ಅದನ್ನು ಉಳಿಸುವಂತಹ ಒಂದು ಪ್ರಯತ್ನವನ್ನ ಮಾಡಬೇಕು. ನಮ್ಮಲ್ಲಿ ಅನೇಕರು ಹಾವು ಹಿಡಿದು ಅಂತಹ ಹಾವುಗಳನ್ನ ಮತ್ತೆ ಅವುಗಳ ಪರಿಸರಕ್ಕೆ ಬಿಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇರ್ತಾರೆ. ತಮ್ಮಲ್ಲಿ ಯಾರ್ಯಾರು ಹಾವುಗಳನ್ನ ಹಿಡಿತಾರೆ ಅಂತವರ ನಂಬರ್ ಅನ್ನ ತಾವು ತಮ್ಮ ಹತ್ರ ಇಟ್ಕೊಂಡು ಆ ಸಮಯ ಬಂದಾಗ ಅವರಿಗೆ ಕರೆಸಿ ಹಾವನ್ನ ಹಿಡಿದು ಅದನ್ನು ಸೂಕ್ತವಾಗಿ ಜೀವಂತವಾಗಿ ಬಿಟ್ಟು ಬಿಡುವಂತಹ ಒಂದು ಕೆಲಸವನ್ನ ಮಾಡಬೇಕು. ಹಿಂಗ್ ಮಾಡೋದ್ರಿಂದ ನಾವು ಪರಿಸರಕ್ಕೆ ಒಂದು ಕಾಣಿಕೆಯನ್ನ ಕೊಟ್ಟಿವೆ ಅಂತ ಹೇಳಿ ತಿಳ್ಕೋಬೇಕು. ಯಾವುದೇ ಪ್ರಾಣಿಯಾಗಲಿ, ಯಾವುದೇ ಜೀವಿಯಾಗಲಿ ಮನುಷ್ಯನಿಗೆ ಯಾವುದೇ ಕಾರಣಕ್ಕೂ ಹಾನಿ ಮಾಡುವುದಿಲ್ಲ ಅಥವಾ ಮನುಷ್ಯನನ್ನ ಹೆದರಿಸುವಂತಹ ಒಂದು ಪ್ರಯತ್ನವನ್ನ ಮಾಡುವುದಿಲ್ಲ. ಆದ್ರೆ ನಾವು ಹಂಗ ತಿಳ್ಕೋತೀವಿ, ನಮ್ಮ ಮಾನಸಿಕತೆ ಏನದಪ್ಪ ಅಂತಂದ್ರೆ ಇಂತಹ ಜೀವಿಗಳು ನಮಗ ವಿಷಕಾರಿ, ಅವುಗಳನ್ನ ನಾವು ಕೊಲ್ಲಬೇಕು ಅಂತೇಳಿ. ಅಂಥ ಒಂದು ವಿಚಾರವನ್ನ ದಯವಿಟ್ಟು ಮನಸ್ಸಿನಿಂದ ತೆಗೆದುಹಾಕಬೇಕು. ಎಲ್ಲಾ ಜೀವಿಗಳಲ್ಲಿ ತಮ್ಮನ್ನ ತಾವು ಸಂರಕ್ಷಣೆ ಮಾಡಿಕೊಳ್ಳುವಂತಹ ಒಂದು ಬುದ್ಧಿಯನ್ನ ಪ್ರಕೃತಿ ನೀಡಿರ್ತದ. ಅದಕ್ಕಾಗಿ ಸೆಲ್ಫ್ ಡಿಫೆನ್ಸ್ ಅಂತ ನಾವು ಕರಿತೀವಿ. ಅಂದ್ರೆ ತನ್ನನ್ನು ತಾನು ಆತ್ಮ ಸಂರಕ್ಷಣೆ ಮಾಡಿಕೊಳ್ಬೇಕಲ್ಲ, ಅದಕ್ಕಾಗಿ ಪ್ರತಿಯೊಂದು ಪ್ರಾಣಿ ಹೋರಾಡ್ತಾ ಇರ್ತದ. ಆ ವಿಷಯವನ್ನ ನಾವು ಮನದಟ್ಟು ಮಾಡಿಕೊಳ್ಬೇಕು. ನಮಗೂ ಕೂಡ ಏನಾದರೂ ಸಮಸ್ಯೆಗಳು ಬಂದಾಗ ನಾವು ಕೂಡ ಆತ್ಮ ಸಂರಕ್ಷಣೆಗಾಗಿ ಹೋರಾಡ್ತೀವಿ. ಪ್ರತಿಯೊಂದು ಜೀವಿ ಸಣ್ಣ ಇರುವೆಯಿಂದ ಹಿಡ್ಕೊಂಡು ಆನೆ ತನಕನು ಇವತ್ತು ಆತ್ಮ ಸಂರಕ್ಷಣೆ ಮಾಡಿಕೊಳ್ಳುವಂತಹ ಒಂದು ಶಕ್ತಿಯನ್ನ ಪಡೆದವ ಅಥವಾ ಅಂಥ ಒಂದು ಬುದ್ಧಿ ಅವರಲ್ಲಿ ಇರ್ತದ. ಅದಕ್ಕೆ ಈ ಒಂದು ಶಕ್ತಿಯನ್ನ ನಾವು ಯಾವುದೇ ಕಾರಣಕ್ಕೂ ತಪ್ಪು ತಿಳ್ಕೊಳ್ಬಾರದು. ಈ ಜೈವಿಕ ಸರಪಳಿಯ ಒಂದು ಅನ್ಯೋನ್ಯತೆಯನ್ನ ತಿಳ್ಕೊಂಡು ನಾವು ಅದನ್ನು ಕಾಪಾಡುವಲ್ಲಿ ನಮ್ಮದೇ ಆದಂತಹ ಪಾತ್ರವನ್ನ ಮಾಡುವುದಕ್ಕೆ ಸಾಕಷ್ಟು ಅವಕಾಶಗಳದಾವ. ಈ ನಿಟ್ಟಿನೊಳಗೆ ತಾವು ವಿಚಾರ ಮಾಡಬೇಕು. ಈ ಹಾವುಗಳನ್ನ ನಮ್ಮ ಹೊಲಕ್ಕೆ ಅಥವಾ ನಮ್ಮ ಪರಿಸರದ ಸುತ್ತಮುತ್ತಲು ಬರಲಾರದಂಗ ಓಡಿಸುವುದಕ್ಕೆ ಅನೇಕ ವಿದ್ಯುತ್ ಚಾಲಿತ ವೈಬ್ರೇಟರ್ಗಳು ಸಿಗ್ತಾವ. ಅವುಗಳ ಬಗ್ಗೆ ಕೂಡ ನೀವು ಮಾರ್ಕೆಟ್ನೊಳಗೆ ತಿಳ್ಕೊಳ್ಬಹುದು. ಆಮೇಲೆ ಇನ್ನೂ ಅನೇಕ ಉಪಾಯಗಳದಾವ. ಅಂತಹ ಉಪಾಯಗಳನ್ನು ಕೂಡ ತಾವು ಮಾಡಬಹುದು. ಈ ಬಗ್ಗೆ ತಾವು ಹೆಚ್ಚಿನ ಮಾಹಿತಿಯನ್ನ ನಾ ಏನ್ ಹೇಳ್ತೀನಪ್ಪ ಅಂತಂದ್ರೆ, ತಾವು ಯಾರ್ಯಾರು ಇನ್ನೂ ಈ ಇಂಟರ್ನೆಟ್ ಜಗತ್ತಿಗೆ ಪರಿಚಿತ ಆಗಿಲ್ಲ ಅಥವಾ ಅದರಿಂದ ದೂರ ಇದ್ದೀರಿ, ಅವರು ಈ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಇಂಥ ಒಂದು ವಿಷಯವನ್ನ ತಾವು ಇಂಟರ್ನೆಟ್ನೊಳಗೆ ಹುಡುಕುವುದಕ್ಕೆ ಪ್ರಯತ್ನ ಮಾಡಬೇಕು ಅಂತಂದ್ರೆ ನಿಮಗೆ ಸಾಕಷ್ಟು ವಿಷಯಗಳು ಸಿಗ್ತಾವ. ನಿಮಗೆ ಅಕಸ್ಮಾತ್ ಭಾಷೆ ಬರಲಿಲ್ಲ ಅಂದ್ರೂ ಕೂಡ ನಿಮ್ಮ ಮನೆಯೊಳಗ ಓದ್ತಾ ಇರುವಂತಹ ಮಕ್ಕಳಿರ್ತಾರೆ, ಯುವಕರಿರ್ತಾರೆ, ಯುವತಿಯರಿರ್ತಾರೆ, ಅವರ ಸಹಾಯವನ್ನ ನೀವು ಪಡ್ಕೊಂಡು ಯಾವ ರೀತಿ ನಾವು ಒಂದು ವಿಷಯವನ್ನ ಹುಡುಕಾಡಬೇಕು ಅನ್ನೋದನ್ನ ಅವರಿಂದ ಕೇಳಿ ತಿಳ್ಕೊಂಡು ಆ ವಿಷಯದ ಬಗ್ಗೆ ನಾವು ಮಾಹಿತಿ ಸಂಗ್ರಹ ಮಾಡಿಕೊಂಡು ಆ ಪ್ರಕಾರ ನಮ್ಮ ಚಟುವಟಿಕೆಗಳನ್ನ ರೂಪಿಸಿಕೊಂಡ್ರೆ ಬಹಳ ಒಳ್ಳೇದಾಗ್ತದೆ. ಆತ್ಮೀಯರೆ, ಕಳೆದ ದಿನಗಳಲ್ಲಿ ನಾವು ಸಾಕಷ್ಟು ಪ್ರಮಾಣದ ಮಳೆಯನ್ನ ಪಡೆದ್ವಿ. ಒಂದು ದೃಷ್ಟಿಯಿಂದ ಇದು ಸಂತೋಷದ ವಿಷಯ, ಮತ್ತ ಇನ್ನೊಂದು ದೃಷ್ಟಿಯಿಂದ ನೋಡಬೇಕಾಯ್ತಪ್ಪ ಅಂತಂದ್ರೆ ಸಾಕಷ್ಟು ಸಮಸ್ಯೆಗಳು ಈ ಮಳೆಯಿಂದಾಗಿ ಆಗಿದ್ದನ್ನ ನಮ್ಮ ವಿಜ್ಞಾನಿಗಳು ಗುರುತಿಡಿದಿದ್ದಾರೆ, ಗಮನಿಸಿದ್ದಾರೆ. ವಿಶೇಷವಾಗಿ ಉದ್ದು ಮತ್ತ ಹತ್ತಿಯ ಬೆಳೆಗಳಿಗೆ ರೋಗದ ಪೀಡೆ ಕಂಡು ಬರ್ತಾ ಇದೆ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಹತ್ತಿ ಒಳಗ ನೆತ್ತಿ ಸುಡುವಂತಹ ರೋಗದ ಬಗ್ಗೆ ನಾವು ಇವತ್ತ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಉದ್ದಿನೊಳಗೂ ಕೂಡ ನೆತ್ತಿ ಸುಡುವಂತಹ ಒಂದು ರೋಗ ಕಾಣಿಸಿಕೊಂಡದ ಅಂತ ಹೇಳಿ ಗಮನಿಸಲಾಗಿದೆ. ಈ ಬಗ್ಗೆ ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಸಸ್ಯರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಜಹೀರ್ ಅಹಮದ್ ಅವರು ತಮಗೆಲ್ಲ ಜಾಗೃತಿ ಮೂಡಿಸುವಂತಹ ಕೆಲವು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅವರು ಹೇಳೋದನ್ನ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ. ನಾವು ನೋಡ್ತಾ ಇದ್ದೇವೆ ಸರ್, ಹೇಳದಂಗೆ ಕಳೆದ ವಾರ ಒಳ್ಳೆ ಮಳೆ ಆಯ್ತು, ಮುಂಗಾರು ಆಗಮನ ಚೆನ್ನಾಗಿದೆ. ಆಮೇಲೆ ಲಾಸ್ಟ್ ಒಂದು ಹೆದರಿದ್ರು ರೈತರು, ತೊಗರಿ ಜಾಸ್ತಿ ನೆಟೆರೋಗ ಬರ್ತಾ ಇದೆ ಅಂತ. ಈಗ ನಾವು ನೋಡ್ತಾ ಇದ್ದೇವೆ ತೊಗರಿ ಒಟ್ಟಿಗೆ ಏಕ ಬೆಳೆಯಾಗಿ ತೊಗರಿ ಇಲ್ಲ, ತೊಗರಿ ಒಟ್ಟಿಗೆ ಮಿಶ್ರ ಬೆಳೆಗಾಗಿ ಉದ್ದು ಹಾಕಿದರೆ, ಹೆಸರು ಹಾಕಿದರೆ, ಸೋಯಾಬೀನ್ ಹಾಕಿದರೆ, ಈ ರೀತಿ ರೈತರು, ಆಮೇಲೆ ನವಣೆ ಸಜ್ಜೆ ಈ ರೀತಿ ಹಾಕಿದರೆ. ನಾವು ವ್ಯಾಪಕವಾಗಿ ನೋಡ್ತಾ ಇದ್ದೇವೆ ಹತ್ತಿ ಕೂಡ ಎರಡು ತಿಂಗಳ ಹಂತದಲ್ಲಿದೆ, ಆಮೇಲೆ ಉದ್ದು ಕೂಡ ಎರಡು ತಿಂಗಳ ಹಂತದಲ್ಲಿದೆ. ಈಗ ಬ್ರಾನ್ಸಿಂಗ್ ಅಂದ್ರೆ ಕಂದು ಬಣ್ಣಕ್ಕೆ ತಿರುಗ್ತಾ ಇದೆ ಎಲೆಗಳೆಲ್ಲ, ಇದರ ಬಗ್ಗೆ ಎಚ್ಚರಿಕೆ ಆಗಬೇಕಾಗುತ್ತೆ. ಬಹಳಷ್ಟು ಕಡೆ ಥ್ರಿಪ್ಸ್ ನೆತ್ತಿ ಸುಡುವಂತ ರೋಗ ಬಡ್ನೆಕ್ರಾಸಿಸ್ ಅಂತ ಹೇಳ್ತೇವೆ, ಅದು ಕೂಡ ನೋಡ್ತಾ ಇದ್ದೇವೆ. ಆಮೇಲೆ ಕಾಟನ್ ಅಲ್ಲಿ ಕೂಡ ಮಳೆ ಆಗಿ ಮೂರು ದಿನಕ್ಕೆ ಏನು ಎರಡು ದಿನಕ್ಕೆ ಬಿಸಿಲು ಬಿಂತು, ಅವಾಗ ನೀರು ಹೀರಕ್ಕೂ ಕೂಡ ಜಾಸ್ತಿ ಆಗ್ತಾ ಇದೆ, ಪ್ಯಾರಾವಿಲ್ಟ್ ಅಂತ ಹೇಳ್ತೇವೆ, ಶಾಕಿಂಗ್ ಟೈಪ್ ವಿಲ್ಟ್ ಆಗ್ತಾ ಇದೆ. ರೈತರೇ ಇದು ಜಾಸ್ತಿ ಏನು ಎಫೆಕ್ಟ್ ಮಾಡಲ್ಲ, ಮುಂದೆ ಎರಡು ಮೂರು ದಿನ ಏನು ಬಿಸಿಲು ಬೀಳುತ್ತೆ ಅಂತ ಟೈಮಲ್ಲಿ ಇಂಟರ್ ಕಲ್ಟಿವೇಶನ್ ಎಡೆ ಪಾಸ್ ಮಾಡಬೇಕಾಗುತ್ತೆ ಸರ್. ಅಂತ ಎಡೆ ಪಾಸ್ ಮಾಡಿದ್ರೆ ಉಸಿರಾಟ ಕ್ರಿಯೆಗೆ ಬಹಳಷ್ಟು ಪ್ಲಾಂಟ್ ಸಿಸ್ಟಮ್ಗೆ ಬಾರಿ ಯೋಗ್ಯವಾಗುತ್ತೆ. ಯಾಕಂದ್ರೆ ಏರೇಷನ್ ಅಂತ ಏನ್ ಹೇಳ್ತೇವೆ ಉಸಿರಾಟ ಕ್ರಿಯೆಗೆ ಬಹಳ ಇಂಪಾರ್ಟೆಂಟ್. ನಿರಂತರ ಮಳೆ ಆಗಿದೆ, ಮೋಡ ಕೂಡ ನಮಗೆ ಹತ್ತಿರ ಇದೆ, ಅದಕ್ಕೋಸ್ಕರ ಎರಡು ದಿನದಿಂದ ಸ್ವಲ್ಪ ವೇಗವಾದ ಗಾಳಿ ಕೂಡ ಇದೆ. ಈ ಒಂದು ಅಂಶವನ್ನು ಪರಿಗಣನೆ ಇಟ್ಕೊಂಡು ರೈತರು ನೋಡ್ಕೊಳ್ಬೇಕಾಗುತ್ತೆ. ಒಂದೆರಡು ಎಕ್ಸಾಂಪಲ್ ಗಳು ನೋಡ್ತಾ ಇವೆ ನಾವು, ಸ್ಯಾಂಪಲ್ ಕೂಡ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದಿತ್ತು. ಡಾಕ್ಟರ್ ರಾಜು ತೆಗಳಿಸಿ ಅವರು ಕೂಡ ನಾವು ಮತ್ತೆ ಪರೀಕ್ಷೆ ಮಾಡ್ತೇವೆ. ಆಮೇಲೆ ಬೀದರ್ ಕಡೆ ಕೂಡ ಹುನಬಾದ್ ಭಾಗದಲ್ಲಿ ನೋಡ್ತಾ ಇದೇವೆ, ಉದ್ದು ಹೆಸರುಗಳಲ್ಲಿ ಕೂಡ ಬಹಳಷ್ಟು ಒಂದು ಬಡ್ನೆಕ್ರಾಸಿಸ್ ಬರ್ತಾ ಇದೆ. ಅಲ್ಲಿ ಟ್ರಿಪ್ಸ್ ಡ್ಯಾಮೇಜ್ ಆದಂತಹ ಏರಿಯಾದಲ್ಲಿ ನೆತ್ತಿ ಹುಟ್ಟಂಗೆ ಹಾಗೆ ಆಗ್ತಾ ಇಟ್ಕೊಂಡು ಕಲರ್ ಚೇಂಜ್ ಆಗ್ತಾ ಎಲ್ಲಿದ್ದು, ಯಾಕಂದ್ರೆ ಈ ಉದ್ದು 35 ಡೇಸ್ ಓಲ್ಡ್ ಅಲ್ಲಿದೆ, ಫ್ಲವರಿಂಗ್ ಸ್ಟೇಜ್ ಅಲ್ಲಿದೆ. ಅಂತ ಟೈಮಲ್ಲಿ ಕೆಲವೊಂದು ಉದ್ದಿನ ಹೊಲಗಳ ಮೇಲನೆ ನೀರು ಹೋಗಿದೆ ಸರ್ ಲಾಸ್ಟ್ ಟೈಮ್ ವಾರದಲ್ಲಿ. ಅದು ಆಗಿ ಒಂದು ವಾರದಲ್ಲಿ ಕೂಡ ಬ್ರಾನ್ಸಿಂಗ್ ಜಾಸ್ತಿ ಆಗುತ್ತೆ, ಇನ್ನೊಂದು ಕಡೆ ಕೂಡ ಬಡ್ನೆ ಕೃಷಿ ಜಾಸ್ತಿ ಆಗೋದ್ರಿಂದ ಆಮೇಲೆ ಬೆಲೆ ಕೊಳೆ ಕೂಡ ಕಾಣ್ತಾ ಇದ್ವಿ. ಅದಕ್ಕೋ ರೈತರೇ ಟೈಮಿಥಾಕ್ಸಮ್ ಅರ್ಧ ಗ್ರಾಮ್ ಅಂದ್ರೆ ರೆಕಮೆಂಡೇಶನ್ ಪಾಯಿಂಟ್ 3 ಇದೆ, ಪೆಟ್ರೋಲ್ ಮಿಷಿನ್ ಅವರು ಅರ್ಧ ಗ್ರಾಮ್ ವರ್ಗೂ ಹಾಕಬಹುದು, ಪ್ಲಸ್ ಕಾರ್ಬನ್ ಡೈಸಿನ್ ಪ್ಲಸ್ ಮ್ಯಾಂಕೋಸಿಬ್ ಅದನ್ನು 2 ಗ್ರಾಮ್ ಹಾಕೊಳ್ಬಹುದು, ಅಥವಾ ಇಮಿಡಾಕ್ರೋಪೇಡ್ ಅಂತ ಸಿಗುತ್ತೆ ರೈತ ಸಂಪರ್ಕ ಕೇಂದ್ರಗಳು ಲಭ್ಯ ಇದೆ, ಅದನ್ನ ಅರ್ಧ ಎಂಎಲ್ ಪ್ಲಸ್ ಹೆಕ್ಸಾಕೋನೋಸಲ್ 1 ಎಂಎಲ್ ಪರ್ ಲೀಟರ್ ಹಾಕೊಂಡು ಬಿಟ್ಟು ಈ ರೋಗವನ್ನು ಹತೋಟಿ ಮಾಡಬಹುದು. ಬಿಸಿಲು ಬಂದಾಗ ಎರಡೂ ಸಾಲುಗಳಲ್ಲಿ ಎಡೆ ಪಾಸ್ ಮಾಡೋದು ಒಳ್ಳೇದು. ಈ ರೀತಿ ಬಂದಾಗ ಉದ್ದಲ್ಲಿರುವಂತಹ ಬಡ್ನೆಕ್ರಾಸಿಸ್ ಅಥವಾ ನೆತ್ತಿ ಸುಡುವಿಕೆಯನ್ನು ನಾವು ಹತೋಟಿ ಮಾಡಬಹುದು. ಇದರೊಟ್ಟಿಗೆ ಆಂಥ್ರಾಕ್ನೋಸ್ ಚಿಬ್ಬ ರೋಗ ಕೂಡ ಹತೋಟಿ ಮಾಡುವುದು. ಹತ್ತಿ ರೈತರು ಬಹಳಷ್ಟು ಬೇರೆ ಬೇರೆ ತಳಿಗಳನ್ನು ಹಾಕಿದರೆ ಹಸಿ ನಟೆ ಅಲ್ಲಲ್ಲಿ ಕೂಡ ಸ್ಟಾರ್ಟ್ ಆಗ್ತಾ ಇದೆ, ಪ್ಯಾರಾವಿಲ್ಟ್ ಅಂತ ಹೇಳ್ತೇವೆ ನೀರು ಜಾಸ್ತಿ ಆಗಿ. ಅಂತ ಟೈಮಲ್ಲಿ ಕೂಡ ಅಷ್ಟೇ ನಾವು 13045 5 ಗ್ರಾಮ್ ಪರ್ ಲೀಟರ್ ಹಾಕಬೇಕಾಗುತ್ತೆ. ಕಾರ್ಬನ್ ಡೈಸಿ ಪ್ಲಸ್ ಮ್ಯಾಂಕೋಸ್ 2 ಗ್ರಾಮ್ ಪರ್ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದಾಗ ಹತ್ತಿಯಲ್ಲಿ ಬರುವಂತಹ ಒಂದು ಪ್ಯಾರಾವಿಲ್ಟ್ ಅಥವಾ ಶಾಕಿಂಗ್ ವಿಲ್ಟ್ ಇದೆ, ಅದನ್ನು ಕೂಡ ನಿರ್ವಹಣೆ ಮಾಡಬಹುದು. ಈ ಒಂದು ಆಕಾಶವಾಣಿ ಸಂದೇಶ ಕೂಡ ಹಾಗೂ ಪತ್ರಿಕಾ ಮಾಧ್ಯಮ ಮೂಲಕ ನಾವು ಪ್ರಕಟಣೆ ಕೊಡ್ತಾ ಇದ್ವಿ. ಸೊ ಈ ಒಂದು ಹೆಚ್ಚಿನ ಮಾಹಿತಿಗೆ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ವಿಜ್ಞಾನ ಕೇಂದ್ರವನ್ನು ರೈತರು ಸಂಪರ್ಕಿಸಬಹುದು. ಧನ್ಯವಾದಗಳು. ಆತ್ಮೀಯರೇ, ಈಗ ಸದ್ಯದ ಮಟ್ಟಿಗೆ ಹೇಳೋದಾಯ್ತಪ್ಪ ಅಂತಂದ್ರೆ, ಏನು ನಾವು ಮಳೆ ಬೇಡ್ತಾ ಇದ್ವಿ, ಅದೇ ರೀತಿಯಾಗಿ ಕಳೆದ ವಾರ ಮಳೆ ಆಗಿದೆ. ತಮ್ಮ ಏನೇನು ಚಟುವಟಿಕೆಗಳನ್ನು ತಾವು ಯೋಜನೆ ಮಾಡಿಕೊಂಡಿದ್ರಿ ಆ ಪ್ರಕಾರ ತಾವು ಮುಂದುವರಿಯುವುದಕ್ಕೆ ಈಗ ಅವಕಾಶಗಳು ಅದಾವ. ಮತ್ತ ಮುಂದಿನ ವಾರಗಳಲ್ಲಿ ಯಾವ ರೀತಿ ವಾತಾವರಣ ಇರಬಹುದು ಅನ್ನೋದನ್ನ ವಾರದ ಮುನ್ನೋಟದೊಳಗೆ ನೋಡೋಣ. ಈಗ ಪುಷ್ಯ ನಕ್ಷತ್ರದ ಒಂದು ಅವಧಿ ಮುಗಿತಾ ಬಂದಿದೆ. ಕೊನೆಯ ಸಮಯಗ ಪುಷ್ಯ ಮಳೆ ಆಗಸ್ಟ್ 2ನೇ ತಾರೀಕಿಗೆ ನಿರ್ಗಮಿಸ್ತಾ ಇದೆ. ಇನ್ನು 3 ದಿವಸ, ಇವತ್ತಿನ ದಿವಸ ಹೇಳಿಕೊಂಡು ಒಟ್ಟು 3 ದಿವಸ ಇನ್ನು ಪುಷ್ಯ ಮಳೆ ಇರ್ತದ. ಈ ಅವಧಿಯೊಳಗೆ ಮಧ್ಯಮ ಪ್ರಮಾಣದ ವೃಷ್ಟಿಯನ್ನು ಸುರಿಸ್ತದ ಅಂತೇಳಿ ಪುಷ್ಯದ ಬಗ್ಗೆ ಒಂದು ಸೂಚನೆ ಇತ್ತು. ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಭರ್ಜರಿ ಮಳೆ ಆಗ್ತದ ಅನ್ನುವಂತಹ ಮಾತು ಇತ್ತು. ಉತ್ತರ ಒಳನಾಡಿನೊಳಗ ಮೊದಲ 2 ಚರಣಗಳಲ್ಲಿ ಸಾಮಾನ್ಯವಾದಂತಹ ಮಳೆ ಇದ್ರೆ ಉತ್ತರ ಭಾರತದೊಳಗೆ ಭರ್ಜರಿ ಮಳೆಯನ್ನ ನೋಡಬಹುದು ಅನ್ನುವಂತಹ ಮಾತು ಕೂಡ ಇತ್ತು. ದಕ್ಷಿಣ ಒಳನಾಡಿನ ಪ್ರದೇಶಗಳಲ್ಲಿ ಬಿಟ್ಟು ಬಿಟ್ಟು ಮಳೆ ಆಗ್ತದ ಅನ್ನುವಂತಹ ಒಂದು ಮಾತು ಕೂಡ ಇತ್ತು. ಒಟ್ಟಿನೊಳಗೆ ಹೇಳಬೇಕು ಅಂತಂದ್ರೆ ಪುಷ್ಯ ಮಳೆ ಮಧ್ಯಮ ಪ್ರಮಾಣದ ಮಳೆಯನ್ನು ಸುರಿಸ್ತದ ಅನ್ನುವಂತಹ ಮಾತೇನಿತ್ತು. ಅದರ ಪ್ರಕಾರ ಒಳ್ಳೆ ಮಳೆಯನ್ನು ನಾವು ನೋಡಿದೀವಿ. ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಏನು ಭರ್ಜರಿ ಮಳೆ ಅಂತ ಏನು ಸೂಚನೆ ಇತ್ತು, ನಿಜವಾಗಿಯೂ ಆ ಮಾತು ಸತ್ಯವಾಗಿದೆ ಅಂತ ಹೇಳಿ ಹೇಳಬಹುದು. ಯಾಕಪ್ಪ ಅಂತಂದ್ರೆ ಈಗ ನಾವು ನೋಡಿದೀವಿ ಸಾಕಷ್ಟು ಪ್ರಮಾಣದ ಮಳೆ ಆ ಭಾಗದೊಳಗೆ ಆಗಿದೆ ಮಲೆನಾಡು ಪ್ರದೇಶಗಳಲ್ಲಿ. ಆಮೇಲೆ ನದಿಗಳು ಕೂಡ ತುಂಬಿ ಹರಿತಾ ಇದ್ದಾವೆ. ಅದು ಈ ಒಂದು ಪುಷ್ಯ ಸಮಯದೊಳಗೆ ಆದಂತಹದ್ದು. ಇನ್ನು ಆಗಸ್ಟ್ 2ನೇ ತಾರೀಕು ಹೊಸ ನಕ್ಷತ್ರ ಪ್ರವೇಶ ಆಗ್ತಾ ಇದೆ, ಆಶ್ಲೇಷ ನಕ್ಷತ್ರ. ಆಗಸ್ಟ್ 2ನೇ ತಾರೀಕಿನಿಂದ ಆಗಸ್ಟ್ 16ರ ತನಕ ಆಶ್ಲೇಷ ಮಳೆಯ ಅವಧಿ ಇರ್ತದೆ. ಆಶ್ಲೇಷ ಮಳೆ ಈ ಸಲ ಉತ್ತಮ ಮಳೆಯನ್ನ ತರ್ತದ ಅಂತೇಳಿ ಹೇಳ್ತಾ ಇದ್ದಾರೆ. ಹಲವು ಕಡೆ ಗಾಳಿ ಮಳೆಗಳಿಂದ ಅಪಾರವಾದಂತಹ ಹಾನಿಯಾಗುವಂತಹ ಸಂಭವ ಕೂಡ ಅದ ಅನ್ನುವಂತಹ ಮಾತದ. ಕೆಲವು ಕಡೆ ಪ್ರವಾಹ ಭೀತಿ ಕೂಡ ತಲೆದೋರಬಹುದು. ಹವಾಮಾನದೊಳಗೆ ಕೆಲವು ಬದಲಾವಣೆಗಳು ಆಗಬಹುದು ಅನ್ನುವಂತಹ ಒಂದು ಸೂಚನೆ ಇದೆ. ಮೊದಲ ಎರಡು ಚರಣಗಳಲ್ಲಿ ಪ್ರವಾಹದ ಭೀತಿ ಕಾಣಬಹುದು, ಮೂರು ಮತ್ತು ನಾಲ್ಕನೇ ಚರಣಗಳಲ್ಲಿ ಬಿಸಿಲಿನ ಪ್ರಮಾಣ ಹೆಚ್ಚಾಗಬಹುದು ಅನ್ನುವಂತಹ ಒಂದು ಸೂಚನೆ ಆಶ್ಲೇಷ ಮಳೆಯ ಸಂದರ್ಭದೊಳಗೆ ಅದ. ದಿನಾಂಕಗಳನ್ನು ಗಮನಿಸಬೇಕು. ದಿನಾಂಕ ಆಗಸ್ಟ್ 3, 4, 7, 8, 10, 11, 13, 15, 16 ಈ ದಿನಗಳಂದು ಉತ್ತಮ ಮಳೆ ನಿರೀಕ್ಷೆ ಮಾಡಬಹುದು. ಇನ್ನೊಮ್ಮೆ ಗಮನಿಸಬೇಕು ದಿನಾಂಕಗಳನ್ನು. ಆಗಸ್ಟ್ 3, 4, 7, 8, 10, 11, 13, 15, 16 ಈ ದಿನಗಳಂದು ಉತ್ತಮ ಆಶ್ಲೇಷ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಜುಲೈ 30ರಿಂದ ಬರುವ ಮಂಗಳವಾರ ಆಗಸ್ಟ್ 5ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ ಬರುವಂತಹ ಸಾಧ್ಯತೆಗಳು ಮಾತ್ರ. ಅದರೊಳಗೆ ಪ್ರಮಾಣ ಅನ್ನುವಂಥದ್ದು ಇರಂಗಿಲ್ಲ. ನಾವು ಪರ್ಸೆಂಟೇಜ್ ಎಷ್ಟೇ ಹೇಳಿದ್ರು ಕೂಡ ಈ ಪರ್ಸೆಂಟೇಜ್ ಜೊತೆಗೆ ಪ್ರಮಾಣವನ್ನ ಹೇಳ್ತೀವಲ್ಲ, ಹಗುರ, ಅತಿ ಹಗುರ, ಸಾಧಾರಣ, ಭಾರಿ, ಹಿಂಗೇನ್ ನಾವು ಪ್ರಮಾಣ ಹೇಳ್ತೀವಲ್ಲ, ಇದು ನಿಜವಾದಂತಹ ಪ್ರಮಾಣದ ಬಗ್ಗೆ ನಾವು ಅಲ್ಲಿ ತಿಳ್ಕೋಬೇಕಾಗ್ತದೆ. ಅದರ ಜೊತೆಗೆ ಎಲ್ಲೆಲ್ಲಿ ಮಳೆ ಆಗುತ್ತದ ಅನ್ನೋದ್ರ ಬಗ್ಗೆ ನಾವು ಹೇಳುವಂತಹ ಸಂದರ್ಭದೊಳಗೆ ಅಲ್ಲಲ್ಲಿ ಚದುರಿದಂತೆ ಬಹುತೇಕ ವ್ಯಾಪಕ ಮತ್ತು ವ್ಯಾಪಕ ಅಲ್ಲಲ್ಲಿ ಅಂತಂದಾಗ ಈಗ 100 ಸ್ಥಳಗಳದಾವ್ ಅಂತ ಹೇಳಿ ತಿಳ್ಕೊಳ್ಳೋಣ. ಅದರೊಳಗೆ 25 ಸ್ಥಳಗಳಲ್ಲಿ ಮಾತ್ರ ಮಳೆ ಆಗ್ತದ ಅಲ್ಲಲ್ಲಿ ಅಂತಂದಾಗ, ಚದುರಿದಂಗ ಅಂತಂದ್ರ 50 ಸ್ಥಳಗಳಲ್ಲಿ ಆಗ್ತದ ಅನ್ನುವಂಗ, ಬಹುತೇಕ ವ್ಯಾಪಕ ಅಂತಂದ್ರೆ 75 ಸ್ಥಳಗಳಲ್ಲಿ ಆಗಬಹುದು, ವ್ಯಾಪಕವಾಗಿ ಅಂತಂದ್ರೆ 75-100 ಸ್ಥಳಗಳಲ್ಲಿ ಮಳೆ ಆಗಬಹುದು ಅಂತೇಳಿ. ಈ ಒಂದು ವ್ಯತ್ಯಾಸವನ್ನ ತಾವು ತಿಳ್ಕೊಳ್ಬೇಕಾಗ್ತದೆ. ನಾವು 10% ಹೇಳಿ, 90% ಹೇಳಿ ಈ ಮಳೆಯ ಪ್ರಮಾಣ ಮತ್ತದು ಎಲ್ಲೆಲ್ಲಿ ಆಗ್ತದ ಅನ್ನೋದ್ರ ಬಗ್ಗೆ ಈ ಶಬ್ದಗಳನ್ನ ತಾವು ತಿಳ್ಕೊಳ್ಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈಗ ಈ ಒಂದು ವಾರದ ನಾವು ಚಿತ್ರಣವನ್ನ ನೋಡಿದ್ರೆ ಅಲ್ಲಲ್ಲಿ ಅತಿ ಹಗುರದಿಂದ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದೆ. ಮತ್ತ ಮೋಡ ಕವಿದಂತಹ ವಾತಾವರಣ, ಮೋಡ ಮುಸುಕಿದಂತಹ ವಾತಾವರಣ, ಬಿಸಿಲಿನ ವಾತಾವರಣ, ಎಲ್ಲ ವಾತಾವರಣಗಳನ್ನು ನಾವು ಈ ವಾರ ನೋಡಬಹುದಾಗಿದೆ. ಇದು ಸ್ಥೂಲವಾಗಿ ಆಯಿತು. ಇನ್ನು ವಿಸ್ತಾರವಾಗಿ ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವು ನೋಡೋಣ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ ಜುಲೈ 30ನೇ ತಾರೀಕು, ಶನಿವಾರ ಆಗಸ್ಟ್ 2 ಮತ್ತು ಸೋಮವಾರ ಆಗಸ್ಟ್ 4ನೇ ತಾರೀಕು ಮಳೆಯಾಗುವ ಸಾಧ್ಯತೆಗಳು 65%. ಗುರುವಾರ ಜುಲೈ 31ನೇ ತಾರೀಕು 50, ಶುಕ್ರವಾರ ಆಗಸ್ಟ್ 1ನೇ ತಾರೀಕು 60, ರವಿವಾರ 3ನೇ ತಾರೀಕು 45 ಮತ್ತು ಮಂಗಳವಾರ 5ನೇ ತಾರೀಕು 75% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಬೀದರ್ ಜಿಲ್ಲೆ ಒಳಗ ಬುಧವಾರ 30ನೇ ತಾರೀಕು ಮಳೆಯ ಸಾಧ್ಯತೆಗಳು 70%, ಗುರುವಾರ ಜುಲೈ 31, ಶುಕ್ರವಾರ ಆಗಸ್ಟ್ 1, ಶನಿವಾರ 2, ಈ 3 ದಿವಸ 55, ರವಿವಾರ 3ನೇ ತಾರೀಕು 60, ಸೋಮವಾರ 4 ಮತ್ತು ಮಂಗಳವಾರ 5, ಈ 2 ದಿವಸ 80%. ರಾಯಚೂರು ಜಿಲ್ಲೆ ಒಳಗ ಬುಧವಾರ 30ನೇ ತಾರೀಕು ಅಲ್ಲದೆ ಸೋಮವಾರ 4 ಮತ್ತು ಮಂಗಳವಾರ 5, ಈ 3 ದಿವಸ ಮಳೆಯ ಸಾಧ್ಯತೆಗಳು 60%, ಗುರುವಾರ 31ನೇ ತಾರೀಕು ಅಲ್ಲದೆ ಶುಕ್ರವಾರ 1ನೇ ತಾರೀಕು 55, ಶನಿವಾರ 2 ಮತ್ತು ರವಿವಾರ 3, ಈ 2 ದಿವಸ 30%. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 30ನೇ ತಾರೀಕು ಮಳೆಯ ಸಾಧ್ಯತೆಗಳು 35%, ಗುರುವಾರ 31 ಮತ್ತು ರವಿವಾರ 3ನೇ ತಾರೀಕು 60, ಶುಕ್ರವಾರ 1ನೇ ತಾರೀಕು ಮತ್ತು ಮಂಗಳವಾರ 5ನೇ ತಾರೀಕು 80, ಶನಿವಾರ 2 ಮತ್ತು ಸೋಮವಾರ 4, ಈ 2 ದಿವಸ 75% ಅನ್ನುವಂತಹ ಸೂಚನೆ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 30ನೇ ತಾರೀಕು ಮಳೆಯ ಸಾಧ್ಯತೆಗಳು 50%, ಗುರುವಾರ 31ನೇ ತಾರೀಕು 70, ಶುಕ್ರವಾರ 1ನೇ ತಾರೀಕು 85, ಶನಿವಾರ 2ನೇ ತಾರೀಕು 75, ರವಿವಾರ 3ನೇ ತಾರೀಕು 60, ಸೋಮವಾರ 4 ಮತ್ತು ಮಂಗಳವಾರ 5, 2 ದಿವಸ 80%. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 30ನೇ ತಾರೀಕು ಅಲ್ಲದೆ ಮಂಗಳವಾರ 5ನೇ ತಾರೀಕು ಮಳೆಯ ಸಾಧ್ಯತೆಗಳು 65%, ಗುರುವಾರ 31ನೇ ತಾರೀಕು, ಶುಕ್ರವಾರ 1ನೇ ತಾರೀಕು ಅಲ್ಲದೆ ಸೋಮವಾರ 4ನೇ ತಾರೀಕು 55, ಶನಿವಾರ 2ನೇ ತಾರೀಕು 45, ರವಿವಾರ 3ನೇ ತಾರೀಕು ಶೇಕಡಾ 30% ಅನ್ನುವಂತಹ ಸೂಚನೆ ಯಾದಗಿರಿ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 30, ಶನಿವಾರ 2, ಈ 2 ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ 45%, ಗುರುವಾರ 31ನೇ ತಾರೀಕು 65, ಶುಕ್ರವಾರ 1 ಮತ್ತು ಮಂಗಳವಾರ 5ನೇ ತಾರೀಕು 70, ರವಿವಾರ 3ನೇ ತಾರೀಕು 40, ಸೋಮವಾರ 4ನೇ ತಾರೀಕು ಶೇಕಡಾ 75% ಅನ್ನುವಂತಹ ಸೂಚನೆ ಅದ. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 30ನೇ ತಾರೀಕು ಮಳೆ ಸಾಧ್ಯತೆಗಳು ಶೇಕಡಾ 45%, ಗುರುವಾರ 31ನೇ ತಾರೀಕು 65, ಶುಕ್ರವಾರ 1, ಶನಿವಾರ 2, ಈ 2 ದಿವಸ 75, ರವಿವಾರ 3ನೇ ತಾರೀಕು 55, ಸೋಮವಾರ 4 ಮತ್ತು ಮಂಗಳವಾರ 5, ಈ 2 ದಿವಸ ಶೇಕಡಾ 80%. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 30 ಮತ್ತು ಗುರುವಾರ 31, ಈ 2 ದಿವಸ ಮಳೆ ಸಾಧ್ಯತೆಗಳು ಶೇಕಡಾ 55, ಶುಕ್ರವಾರ 1ನೇ ತಾರೀಕು ಅಲ್ಲದೆ ಸೋಮವಾರ 4ನೇ ತಾರೀಕು 70, ಶನಿವಾರ 2ನೇ ತಾರೀಕು 80, ರವಿವಾರ 3ನೇ ತಾರೀಕು 65 ಮತ್ತು ಮಂಗಳವಾರ 5ನೇ ತಾರೀಕು ಶೇಕಡಾ 75% ಅನ್ನುವಂತಹ ಸೂಚನೆ ಅದ. ಜಹೀರಾಬಾದ್ ತಾಲೂಕಿನೊಳಗ ಬುಧವಾರ 30ನೇ ತಾರೀಕು ಮಳೆ ಸಾಧ್ಯತೆಗಳು ಶೇಕಡಾ 75%, ಗುರುವಾರ 31, ರವಿವಾರ 3ನೇ ತಾರೀಕು 65, ಶುಕ್ರವಾರ 1ನೇ ತಾರೀಕು 70, ಶನಿವಾರ 2ನೇ ತಾರೀಕು 60, ಸೋಮವಾರ 4ನೇ ತಾರೀಕು ಮತ್ತು ಮಂಗಳವಾರ 5ನೇ ತಾರೀಕು ಶೇಕಡಾ 85% ಅನ್ನುವಂತಹ ಸೂಚನೆ ಅದ. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳ ಬಗ್ಗೆ ನಾವು ತಿಳ್ಕೊಂಡಿವಿ. ಗಮನಿಸಬೇಕು, ಮತ್ತೊಮ್ಮೆ ಹೇಳ್ತೀನಿ, ಸಾಧ್ಯತೆಗಳು ಅಂತಂದ್ರೆ ಮಳೆ ಬರುವಂತಹ ಸಾಧ್ಯತೆಗಳು. ಈಗ ಮಳೆ ವಾತಾವರಣ ನಿರ್ಮಾಣ ಎಷ್ಟು ಆಗ್ತದೆ ಅನ್ನೋದ್ರ ಬಗ್ಗೆ ಈ ಒಂದು ಅಂಕಿ ಸಂಖ್ಯೆ ನಮಗೆ ಸೂಚನೆ ನೀಡುತ್ತದೆ. ಶೇಕಡಾ 70 ಅಂತಂದಾಗ ಮಳೆಯ ಸಾಧ್ಯತೆಗಳು ಶೇಕಡಾ 70, ಪ್ರಮಾಣ ಅಲ್ಲ. ಇದನ್ನ ತಾವು ಯಾವುದೇ ಕಾರಣಕ್ಕೂ ತಪ್ಪು ತಿಳ್ಕೋಬಾರದು. ಪ್ರಮಾಣ ಅಂತಂದಾಗ ನಾವು ಹಗುರ ಅತಿ ಹಗುರ ಅಂತ ಹೇಳಿರ್ತೀವಿ, ಅದನ್ನ ತಾವು ಗಮನಿಸಬೇಕು. ಈ ವಾರ ಪೂರ್ತಿ ಮಿಶ್ರ ವಾತಾವರಣವನ್ನ ನಾವು ನೋಡಬಹುದಾಗ್ಯದ. ಮೋಡ ಮುಸುಕಿದಂತಹ ವಾತಾವರಣ, ಮೋಡ ಕವಿದಂತಹ ವಾತಾವರಣ, ಬಿಸಿಲಿನ ವಾತಾವರಣ ಮತ್ತ ಮಳೆಯ ವಾತಾವರಣ, ಇವೆಲ್ಲವುಗಳನ್ನ ನಾವು ನೋಡಬಹುದು. ಅತಿ ಹಗುರದಿಂದ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಕೆಲವು ಕಡೆ ಸಾಧಾರಣ ಮಳೆ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಅದ. ಇದನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದರೊಳಗೆ ಏನಾದರೂ ಬದಲಾವಣೆಗಳು ಆದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಯಾಕಪ್ಪ ಅಂತಂದ್ರೆ ಈ ಸಮಯ ಹಿಂಗಿರ್ತದಲ್ಲ, ಬಂಗಾಳ ಕೊಲ್ಲಿ ಇರಬಹುದು, ಅರಬ್ಬಿ ಸಮುದ್ರ ಇರಬಹುದು, ಮತ್ತು ನಮ್ಮ ಭಾರತ ದೇಶದ ಭೂಮಿಯ ಪರಿಸರ ಇರಬಹುದು, ಬದಲಾವಣೆಗಳು ನಿರಂತರವಾಗಿ ಆಗ್ತಾ ಇರ್ತವೆ. ಉಷ್ಣತೆ ಒಳಗೆ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ಬದಲಾವಣೆಗಳು ಜಲ್ದಿ ಆಗ್ತಾ ಇರ್ತಾವ. ಅಂಥ ಬದಲಾವಣೆಗಳನ್ನ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳುವುದಕ್ಕೆ ಮರಿಬಾರದು. ಯಾರು ಇನ್ನೂ ನ್ಯೂಸ್ ಆನ್ ಏರ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ, ಅವರು ತಮ್ಮ ಮೊಬೈಲ್ನೊಳಗೆ ಈ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಬಳಸೋದ್ರ ಕಡೆ ಗಮನ ಹರಿಸಬೇಕು. ಮತ್ತು ಇನ್ನೂ ಅನೇಕ ಆ್ಯಪ್ಗಳದಾವ, ಅವುಗಳನ್ನು ಬಳಸಿ. ಈಗ ನೋಡ್ರಿ, ನೀವು ಬೆಳೆ ಸಮೀಕ್ಷೆಯನ್ನು ನಿಮ್ಮಷ್ಟಕ್ಕೆ ನೀವೇ ಮಾಡಿಕೊಳ್ಬಹುದು, ಸರಳವಾಗಿ ಯಾರ ಮೇಲೆ ಅವಲಂಬಿತರಾಗದೆ. ಅದರ ಬಗ್ಗೆ ನಾವು ಒಂದ್ಸಲ ತಿಳ್ಕೊಂಡಿವಿ ಅಂತಂದ್ರೆ ನಮಗೆ ಯಾವುದೇ ಕಾರಣಕ್ಕೂ ಕಷ್ಟ ಆಗಂಗಿಲ್ಲ. ಬೆಳೆ ಸಮೀಕ್ಷೆ ಬಹಳ ಮುಖ್ಯವಾದಂಥದ್ದು. ನಿಮಗೆ ಬೆಳೆ ವಿಮೆ ಇರಬಹುದು ಅಥವಾ ಬೇರೆ ಬೇರೆ ಸೌಲಭ್ಯಗಳನ್ನು ಪಡ್ಕೊಳ್ಳೋದಕ್ಕೆ ಬೆಳೆ ಸಮೀಕ್ಷೆ ಬಹಳ ಮುಖ್ಯ ಆಗ್ತದೆ. ಅದಕ್ಕೆ ನಾವು ಈ ದೃಷ್ಟಿಯೊಳಗೆ ಸಾಕ್ಷರರಾಗಬೇಕು ಅನ್ನುವಂತಹ ಒಂದು ವಿಚಾರ ನಮ್ಮಲ್ಲಿ ಯಾವತ್ತೂ ಇರಬೇಕು. ತಾವು ಈ ಒಂದು ವಿಷಯದ ಕಡೆ ಗಮನ ಹರಿಸಿ ಆ ನಿಟ್ಟಿನೊಳಗೆ ಮುನ್ನಡೆಯುತ್ತೀರಿ ಅಂತೇಳಿ ಭಾವಿಸ್ತಾ ತಮಗೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇಂದಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತ ಉತ್ತರದ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಈಗ ಕೇಳಿ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಘನ ಜೀವಾಮೃತ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿ ಅದ, ರೈತರು ಗಮನಿಸಬೇಕು. ದೇಸಿ ಆಕಳ ತಾಜಾ ಸಗಣಿ 100 ಕೆಜಿಯಷ್ಟು ಬೇಕಾಗ್ತದೆ. ದೇಸಿ ಆಕಳ ಗಂಜಳ ಅಥವಾ ಗೋಮೂತ್ರ 10 ಲೀಟರ್ನಷ್ಟು, ಕಪ್ಪು ಬೆಲ್ಲ 2 ಕೆಜಿಯಷ್ಟು, ದ್ವಿದಳ ಧಾನ್ಯದ ಹಿಟ್ಟು 2 ಕೆಜಿ, ಬದುವಿನ ಮಣ್ಣು 2 ಬೊಗಸೆಯಷ್ಟು. ಯಾವ ರೀತಿ ತಯಾರು ಮಾಡಬೇಕು ಅಂತಂದ್ರೆ, 100 ಕೆಜಿಯಷ್ಟು ಸಗಣಿಯನ್ನ ಉದುರು ಮಾಡಿ ಹರಡಿ ನಂತರ ಸಗಣಿಯ ಮೇಲೆ ತೇವಾಂಶ ಬರುವಂಗ ಜೀವಾಮೃತವನ್ನ ಸಿಂಪರಣೆ ಮಾಡಬೇಕು. ನೀರಿನೊಳಗ ಎದ್ದಿದಂತಹ ಗೋಣಿ ಚೀಲವನ್ನ ರಾಶಿ ಮಾಡಿದ ಸಗಣಿ ಮೇಲೆ ಮುಚ್ಚಿ ನೆರಳಿನೊಳಗ 24 ತಾಸು ಇರಿಸಬೇಕು. ಆ ನಂತರ ನೆರಳಿನೊಳಗ 21 ದಿನಗಳ ತನಕ ಒಣಗಿಸಬೇಕು. ಸಣ್ಣಗೆ ಪುಡಿ ಮಾಡಿ ಚೀಲದೊಳಗ ಎರೆಹುಳು ಗೊಬ್ಬರದ ರೀತಿಯೊಳಗ ತುಂಬಿಟ್ಟುಕೊಳ್ಳಬೇಕು. ಬೆಳೆ ಬಿತ್ತುವಾಗ ರಸಗೊಬ್ಬರದ ರೀತಿ ಭೂಮಿಗೆ 400 ಕೆಜಿಯಷ್ಟು ಪ್ರತಿ ಎಕರೆಗೆ ಬಳಸಬೇಕಾಗ್ತದೆ. ಇದೇ ಘನ ಜೀವಾಮೃತವನ್ನ ಮೇಲು ಗೊಬ್ಬರವಾಗಿ ಎಳೆಕುಂಟೆ ಹೊಡೆದು ಕಳೆ ತೆಗೆದ ನಂತರ ಕೊಡಬೇಕು. ಘನ ಜೀವಾಮೃತವನ್ನ ನೀರಿನೊಳಗೆ ನೆನೆಸಿ ಸೋಸಿದ ಕಷಾಯವನ್ನ ಬೆಳೆಯ ಮೇಲೆ ಸಿಂಪರಣೆಗೂ ಬಳಸಬಹುದು. ಪ್ರಮಾಣ 10 ಕೆಜಿಯಷ್ಟು 20 ಲೀಟರ್ ನೀರಿನೊಳಗ ನೆನೆಸಿ ಪ್ರತಿ 15 ಲೀಟರ್ ಸ್ಪ್ರೇಯರ್ಗೆ 1-1.5 ಲೀಟರ್ ಬೆರೆಸಿ ಸಿಂಪರಣೆ ಮಾಡಬೇಕು. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಂಧುವರು ತಮ್ಮ ಸಮೀಪದ ಕೃಷಿ ತಜ್ಞರನ್ನ ಸಂಪರ್ಕ ಮಾಡಬಹುದು. ಇದುವರೆಗೆ ಮಿನಿ ಮಾಹಿತಿ ಕೇಳಿದಿರಿ. ಈಗ ಮುಧೋಳ ತಾಲೂಕಿನ ಕುಲಾಲಿ ಗ್ರಾಮದ ಶ್ರೀಮತಿ ಕಲ್ಲವ ಕಾಸವ ಹಂದೇನವರ್ ಮತ್ತು ಸಂಗಡಿಕರಿಂದ ಚೌಡ್ಕಿ ಪದಗಳು. ಬರತಾರ ಜೋಗ ಜಾರ ಬರತಾರ